ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರಾ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೆಯದು, ಹೆಣ್ಣಾದ್ರೆ ಕೆಟ್ಟದು ಅನ್ನುವಂತ ಹಳೆಯ ಆ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಅಣಬೆ ಮತ್ತು ಇನ್ನಿತರ ಕೃಷಿ ಅನುಭವಗಳು. ಈ ವಿಷಯವಾಗಿ ಹಳಿಯಾಳ ಮುಂಡಳ್ಳಿಯ ಮಂಜುನಾಥ್ ಚೆನ್ನಪ್ಪ ಕರ್ಲೇಕರ್ ಅವರೊಂದಿಗೆ ಸಂದರ್ಶನ. ಮಂಜುನಾಥ್ ಚೆನ್ನಪ್ಪ ಕರ್ಲೇಕರ್ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಭತ್ತ, ಕಬ್ಬು, ಜೋಳ ಇಂತಹ ಕೃಷಿಯನ್ನ ಮಾಡಿಕೊಂಡು ಬಂದಂತವರು, ಈ RCT ಎನ್ನುವಂತಹ ಒಂದು ಸಂಸ್ಥೆ ಸ್ವಉದ್ಯೋಗ ತರಬೇತಿಯನ್ನ ನೀಡ್ತಾ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾಕಂದ್ರೆ ಒಂದು ಹಳ್ಳಿಯಲ್ಲಿ ಅವರು ಸಂಸ್ಥೆದವರು ಒಂದು ಸ್ವಲ್ಪ ಬಂದು ಅವರು ಚರ್ಚೆ ಮಾಡ್ತಿದ್ರು, ಏನಂತ ಹಿಂಗಿಂಗ ನಾವು ತರಬೇತಿ ಕೊಡ್ತೀವಿ ಮತ್ತೆ ನೀವು ಬನ್ನಿ, ಯಾಕಂದ್ರೆ ನೀವು ಮುಂದುಗಡೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಗ್ತೈತಿ ಅಂತ ಅವರು ಒಂದು ಸ್ವಲ್ಪ ಹೇಳಿದಕ್ಕೆ ನಾವು ಏನ್ ಮಾಡಿದ್ದೀವಿ ಆ ವಿಷಯ ಸಲುವಾಗಿ ನೋಡುವ ಅಂತೇಳಿ ನಾನು ಬಂದಿದ್ದೆ. ನೋಡುವ ತರಬೇತಿ ಹೆಂಗಿದೆ ಅಂತ ನೋಡುವ ಅಂತ ಹೇಳಿ ಬಂದಿದೆ. ಬಂದ ನಂತರ ಇಲ್ಲಿ ತರಬೇತಿಗೆ 10 ದಿನ ನಾನು ಕಾಲ ಕಳೆದ್ನಿ. ಯಾಕಂದ್ರೆ ಅದು ಆರಂಭದ ತರಬೇತಿ. ಯಾವ ವಿಷಯದ ಬಗ್ಗೆ? ನನಗೆ ಯಾಕಂದ್ರೆ ಒಂದು ಏನಾರ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು ಒಂದು ಕುತೂಹಲ ಇತ್ತು ಸರ್. ಅಂದ್ರೆ ನಮ್ಮಲ್ಲಿ ಕೃಷಿ ಜೋಳ ಮತ್ತು ಭತ್ತ ಬಿಟ್ಟರೆ ಬೇರೆ ಏನು ಇದ್ರಿಕ್ಕಿಲ್ಲ. ಆ ಕಾರಣಕ್ಕೆ ನಾನು ಏನ್ ಮಾಡಬೇಕು ಅಂತ ಹೇಳಿ ಬನ್ನಿ. ಬಂದ ನಂತರ ನನಗೆ ಬೇರೆ ರೀತಿ ಬ್ಯಾಂಕ್ದವರು ಸಾಲ ಸೌಕರ್ಯ ಏನು ಕೊಡ್ತಿದ್ರಿಕ್ಕಿಲ್ಲ. ಈ ಒಂದ್ಸಲ ನಾನು ಟ್ರೈನಿಂಗ್ ಮಾಡಿಕೊಂಡು 10 ದಿನದ ವಿಷಯದಲ್ಲಿ ಹೋದ ನಂತರ ಆ ಸರ್ಗಳಿಗೆ ನಾನು ಬೆನ್ನತ್ತಿದ ನಂತರ ಅವರು ಬಂದು ನನಗೆ ಬ್ಯಾಂಕ್ದಲ್ಲಿ 5 ಲಕ್ಷ ರೂಪಾಯಿ ಸಾಲನು ಮಾಡಿಕೊಟ್ರು. ಮಾಡಿಕೊಟ್ಟಿದ ನಂತರ ನನಗೆ ಮೊದಲಿನ ಟೀಚು ಹೈನುಗಾರಿಕೆ. ನಾನು ಒಂದು ಹೈನುಗಾರಿಕೆ ಮಾಡಬೇಕು ಅಂತ ಹೇಳಿ ಇತ್ತು. ಹೈನುಗಾರಿಕೆ ಮಾಡ್ಕೊಂತ ಸ್ವಲ್ಪ ಅಳಂಬೆದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನಿ. ಆ ನಂತರ ಬೇರೆ ಬೇರೆ ರೀತಿ ಇಲ್ಲೇ ಟ್ರೈನಿಂಗ್ಗಳು ಇತ್ತು. ಅವರು ಸುಮಾರು ಯಾವುದೇ ಟ್ರೈನಿಂಗ್ ಇದ್ರು ನನಗೆ ಫೋನ್ ಮುಖಾಂತರವಾಗಿ ತಿಳಿಸ್ತಿದ್ರು. ನಾನು ಪ್ರತಿ ಒಂದು ಕಾರಣಕ್ಕೂ ಬರ್ತಿದ್ನಿ ಇಲ್ಲೇ. ಬಂದ ನಂತರ ತೋಟಗಾರಿಕೆಗೆ ಬಂದರು, ಜೇನು ಸಾಕಾಣಿಕೆ ಬಂದರು, ಮೀನು ಸಾಕಾಣಿಕೆ ಬಂದರು, ಕುರಿ ಸಾಕಾಣಿಕೆ ಬಂದರು, ಇಂಥ ಒಂದು ಹಲವಾರು ಟ್ರೈನಿಂಗ್ದಲ್ಲಿ ಬಂದ ನಂತರ ನಾನು ಪ್ರತಿಯೊಂದಕ್ಕೆ ನಾನು ಒಂದು ಏನಾರ ಒಂದು ಪ್ರಯತ್ನ ಮಾಡಲೇಬೇಕು ಅಂಥೇಳಿ ನಾನು ತೋಟಗಾರಿಕೆದವರಿಗೆ ಬೆನ್ನತ್ತಿ ತೆಂಗು ಒಂದು 150, ಅಡಿಕೆ ಒಂದು 250 ಹಚ್ಚಿ, ಆ ನಂತರ ಇಲ್ಲಿ ನಮ್ಮ ಅರವಿ ದೇಶಪಾಂಡೆ ಸಾಹೇಬರು ಕೂಡ ಅವ್ರು ಕೂಡ ನಾನು ಒಂದು ಪ್ರಶಸ್ತಿ ತಗೊಂಡಿ, ಯಾಕಂದ್ರೆ ತೋಟಗಾರಿಕೆದವರು ಹೋಗಿ ನೋಡಿಕೊಂಡು ಬಂದು, ಆ ನಂತರ ನಾನು ಏನುಗಾರಿಕೆದ ವಿಷಯದಲ್ಲಿ ಬಂದು ಅಲ್ಲೇ ಬೇರೆ ರೀತಿ ನಾನು ಗೌರ್ಮೆಂಟ್ದಿಂದ ತರುವಂತಹ ಸರ್ಕಾರಿ ಗೊಬ್ಬರಗಳು ಏನೇನಾರ ಇದ್ದಿದ್ದು ಎದಕ್ಕೆ ತರಬೇಕು, ಇದೆಲ್ಲ ಹೇಳಿದಾರ ಅಂದ್ಗಳಿಕೆ ನಾನು ಮಾಡಿ ನೋಡ್ಬೇಕಂತೇಳಿ ಎರೆಹುಳ ತೊಟ್ಟಿ ಕೊಟ್ಟು ಎರೆಹುಳ ಗೊಬ್ಬರ ತಯಾರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ, ಜೀವ ಅಮೃತ ತಯಾರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಇದ್ರ ಬಗ್ಗೆ ಆಮೇಲೆ ಮಾತನಾಡುವ. ನೀವೀಗ ಅಣಬೆ ಕೃಷಿ ತರಬೇತಿಯನ್ನ ಪಡ್ಕೊಂಡ್ರಿ, ಅಣಬೆ ಬೇಸಾಯವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ, ಇದಕ್ಕೆ ಒಂದು ಪೂರ್ವ ಸಿದ್ಧತೆ ಏನೇನು ಮಾಡ್ಕೊಂಡ್ರಿ, ಅಣಬೆ ಅಂದ್ರೆ ಏನು, ಅದರ ಒಂದು ವಿಶೇಷತೆ ಏನು, ಈ ಬಗ್ಗೆ ಹೇಳಿ ಸರ್. ಅದು ಅಣಬೆ ಬಗ್ಗೆ ಟ್ರೈನಿಂಗ್ ದಲ್ಲಿ ನನಗೆ ವಿಶೇಷತೆ ಏನು ಹೇಳಿದ್ರು ಅಂದ್ರೆ, ಇದು ಒಂದು ಬಿಸಿನೆಸ್, ಯಾಕಂದ್ರೆ ಇದು ನಮಗೆ ನ್ಯಾಚುರಲಿ ಸಿಗುವಂತದ್ದು ವರ್ಷಕ್ಕೆ ಒಂದೇ ಸಲ, ಇದು ಪ್ರತಿ ಪ್ರತಿ ಸಲ ಸಿಗಲ್ಲ. ನಾವು ಪ್ರತಿ ಪ್ರತಿ ಸಲ ತೆಗಿಬೇಕು, ಮತ್ತೆ ಇದು ಮಾರ್ಕೆಟ್ದಲ್ಲಿ ಹೋದ ನಂತರ ಇದಕ್ಕೆ ಈ ರೀತಿ ಬೆಲೆ ಇದೆ ಅನ್ನುವಂತ ಒಂದು ಮಾರ್ಗದರ್ಶಿ ಅವರು ಕೊಟ್ಟಿದ್ದಕ್ಕೆ ನಾನೇನು ಮಾಡಿದ್ನಿ, ಹೌದಾ, ಯಾಕಂದ್ರೆ ನಮ್ಮಲ್ಲಿ ಸಿಗೋದು ವರ್ಷಕ್ಕೆ ಒಂದೇ ಸಲ, ಆದ್ರೆ ನಾನೀಗ ಏನ್ ಮಾಡಬೇಕು, ಆಯ್ತು ನಾನು ತರಬೇತಿ ತಗೊಂಡಿದ್ದನ್ನ ಕರೆ ಇದೆ, ನಾನು ಅದೆಲ್ಲ ಅಡ್ರೆಸ್ ತಗೊಂಡು ಬೆಂಗಳೂರದಿಂದ ಬೀಜ ತಂದು ನಾನೇನ್ ಮಾಡಿದ್ನಿ ಅದಕ್ಕೆ ಮಾಡಿದ್ನಿ. ಮಾಡಿದ ನಂತರ ಅದು ನನಗೀಗ ಹುಡುಕಾಡ್ಕೊಂಡು ಬರ್ತಾರೆ ಸರ್, ಯಾಕಂದ್ರೆ ನನ್ನ ಫೋನಿನ ಮುಖಾಂತರ. ಸ್ವಲ್ಪ ಸ್ವಲ್ಪ ಇದ್ರ ಬಗ್ಗೆ ಹೇಳಿಗ, ಅಣಬೆ ಕೃಷಿ ಅಂದ್ರೆ ಏನು ಮಾಡಬೇಕಾಗ್ತದೆ, ಏನೇನು ಕಚ್ಚಾ ವಸ್ತುಗಳು ಬೇಕಾಗ್ತವೆ, ಇದನ್ನು ಮಾಡುವಂತಹದ್ದು ಹೇಗೆ? ಓಕೆ ಸರ್, ಬಹಳ ವಿಜಯ ಸರ್ ಇದು, ಯಾಕಂದ್ರೆ ನಮ್ಮಲ್ಲಿ ಭತ್ತ ನಾವು ಬೆಳಿತೀವಿ, ಕಚ್ಚಾ ವಸ್ತು ನಮ್ಮ ಭತ್ತದ ಹುಲ್ಲನ್ನ ಬೇಕಾಗಿತ್ತು. ಆ ನಂತರ ಈಗ ನೀರರ ನಮ್ಮಲ್ಲಿ ಇದೆ, ನಾವು ಕಾಡಿನ ಪ್ರದೇಶದವರು, ಯಾಕಂದ್ರೆ ಅದು ಭತ್ತದ ಹುಲ್ಲು ಕಾಸ್ಬೇಕು, ಅದು ಕುದಿಸ್ಬೇಕು, ಅದು ಕಟ್ಟಿಗೆ ನಮ್ಗೆ ಒಂದು ಪಾತ್ರೆ ಒಳಗಡೆ ಹುಲ್ಲನ್ನ ಕೊಚ್ಚಿ ಹಾಕಿ ಬೇರೆಲ್ದಲ್ಲಿ ಹಾಕಿ ಒಂದು ಚೀಲದಲ್ಲಿ ತುಂಬಿ ಅದರಲ್ಲಿ ಸುರಿ ಹಾಕ್ತೇವೆ, ಅದು ಕುದಿಸಿ ಆದ ನಂತರ ಅದು ತೆಗೆದು ಸ್ವಲ್ಪ ನೆರಳಿಗೆ. ಕುದಿಸುವ ಉದ್ದೇಶ ಏನು? ಕುದಿಸುವ ಉದ್ದೇಶ ಏನು ಅಂದ್ರೆ ಅದರಲ್ಲಿ ಒಂದು ಬೇರೆ ಹುಳದ ಮತ್ತೆ ಇಂತ ಫಂಗಸ್ ಇರ್ತದಲ್ಲ, ಆ ಫಂಗಸ್ ಸ್ವಲ್ಪ ಇರಬಾರದು, ಸಾಯಿಸ್ಬೇಕು, ಈ ಕಾರಣ ಸಲುವಾಗಿ ನಾವು ಕುದಿಸ್ಬೇಕಾಯ್ತು ಸರ್. ಅದು ಅದು ಕುದಿಸಿ ಅದು ತಗೊಂಡು ನೆರಳಿಗೆ ನಾವು ಸ್ವಲ್ಪ ಹಾಕ್ಬಿಡುದು, ಆ ನಂತರ ನಾವು ಪ್ಲಾಸ್ಟಿಕ್ ಇದು ಚೀಲ ತಂದು ಅದರಲ್ಲಿ ಯಾವ ರೀತಿ ಪ್ಲಾಸ್ಟಿಕ್ ಚೀಲ ಅದು ಸರ್, ಯಾಕಂದ್ರೆ ಎರಡ್ ಮೂರ್ ತರ ಇದೆ ಸರ್, ಯಾಕಂದ್ರೆ ಅದರಲ್ಲಿ 2 kg ನಡೀತೈತಿ, 5 kg ನಡೀತೈತಿ, 10 kg ಪ್ಲಾಸ್ಟಿಕ್ ಚೀಲಾನು ನಡೀತೈತಿ ಸರ್. ಯಾಕಂದ್ರೆ ನಮ್ಮಲ್ಲಿ ಯಾಕಂದ್ರೆ ನಾವು ಇಡುವಂತ ಸ್ಥಳ ಯಾವ ರೀತಿ ಇರ್ತೈತಲ್ಲ ಆ ತರದ ಒಂದು ಸಿಸ್ಟಮ್ ಮಾಡ್ಕೋಬೇಕಾಗಿತ್ತು ಸರ್. ಈಗ ನೀವು ಯಾವ್ದನ್ನ ಮಾಡ್ಕೊಂಡು 2 kg, 5 kg, 5 kg ಮಾಡಿದ್ದೀನಿ ಸರ್, 5 kg ಮಾಡಿದ್ದೀನಿ. ಈಗ ಈ ಬೇಯಿಸಿ ಒಣಗಿಸಿ ಆರಿಸಿ ಇಟ್ಟಿರ್ತಾರಲ್ಲ ಇದು ಭತ್ತದ ಹುಲ್ಲು, ಅದನ್ನ ತುಂಬುವಂತಹ ವಿಧಾನ ಹೇಗೆ? ಹಾ, ತುಂಬುವಂತ ವಿಧಾನ ಹೀಗೆ ಅಂದ್ಕೆ ಸಂದ್ರೆ, ಅದು ನಾವು ಬೀಜ ತಗೋತೀವಿ ಮತ್ತು ಕ್ಯಾರಿಬೇಗ ತಗೊಂಡು ಕ್ಯಾರಿಬೇಗದಲ್ಲಿ ಸ್ಥಳಕ್ಕೆ ಸ್ವಲ್ಪ ಹಾಕ್ತಿವಿ, ಅದರ ನಂತರ ಸುತ್ತ ಬೀಜ ಹಾಕ್ತಿವಿ, ಮತ್ತೆ ಹಾಕ್ತಿವಿ, ಮತ್ತು ಬೀಜ ಹಾಕ್ತಿವಿ, ಹೀಗೆ 4 ತರ ಮಾಡ್ತೀವಿ. ಅದರ 4 ತರ ಹಾಕಿ ಅದಕ್ಕೆ ತುಂಬಿ ಅದರ ಮುಚ್ಚಳಕ್ಕೆ ಒಂದು ರಿಂಗ್ ಸಿಗ್ತೈತಿ, ಅದು ರಿಂಗ್ ಹಾಕಿ ಕಟ್ಟಿ ಅದಕ್ಕೆ ಒಂದು ಕತ್ತಲದ ಕೋಣೆ ಮಾಡಿದಿರ್ತೈತಿ, ಆ ಕತ್ತಲದ ಕೋಣೆಯಲ್ಲಿ ತಗೊಂಡು ಹೋಗಿ ಹೋಗಿ ಇಡ್ತೀವಿ. ಈ ಅಣಬೆ ಬೀಜ ಅಂದ್ರೆ ಏನು? ಬೀಜ ಅಂದ್ರೆ ಸರ್, ನನಗೆ ಆಕ್ಚುಲಿ ನನಗೆ ಇಲ್ಲಿ ಟ್ರೈನಿಂಗ್ ಒಳಗೆ ಸಿಕ್ಕಿದಂದ್ರೆ ಬೀಜ ಅಂದ್ರೆ ಜೋಳದ ಇದರ ಮೇಲೆ ಬೀಜ ತಯಾರು ಮಾಡ್ತಾರೆ ಅನ್ನೋದು ಗೊತ್ತು, ಆದ್ರೆ ಬೀಜ ತಯಾರು ಮಾಡಿದ್ದಿಲ್ಲ ನಾನು. ಈಗ ನಿಮಗೆ ಬೀಜ ತರೋದಿದ್ರೆ ಎಲ್ಲಿಂದ ತರ್ತೀವಿ ನಾವು? ನಾವು ಬೆಂಗಳೂರದಿಂದ ತರ್ತೀವಿ ಸರ್. ಹೌದು, ಐಎಚ್ಆರ್ದಿಂದ ತರ್ತೀವಿ, ಯಾಕಂದ್ರೆ ಫೋನ್ ಮುಖಾಂತರ ಈಗ ನಾವು ಸುಮಾರು 20 ಇದ್ದೀವಿ, ಅದರಲ್ಲಿ 3 ಮಾತ್ರ ನಾವು ಮಾಡ್ತೀವಿ, ಇದು 3 ಮಾತ್ರ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಕಡೆ ಎಲ್ಲಿಂದ ಅಕಸ್ಮಾತ್ ಕಸ್ಟಮರ್ ಬೇಕಂತ ಕೇಳಿದ್ರೆ ನಾನು ಅವ್ರಿಗೆ ನನ್ನ ಕಡೆ ಇದೆಯಪ್ಪ ಕೊಡ್ರಿ, ಇಲ್ಲ ಮತ್ತೊಬ್ರು ಏನಾರ ಅಕಸ್ಮಾತ್ ನನ್ನ ಅವ್ರ ಕಡೆ ಇಲ್ಲ ಅಂದ್ರೆ ನಾನು ಅವ್ರಿಗೆ ಫೋನ್ ಮಾಡಿ ಒಟ್ಟು ಬೀಜನು ನಾವು 3 ತರ್ತೇವೆ, ಮತ್ತೆ ಇದು ಎಲ್ಲ ಮಾರಾಟ ಮಾಡೋದನ್ನು 3 ಕೂಡಿ ಮಾರಾಟ ಮಾಡ್ತೀವಿ. ಒಬ್ಬರಿಗೆ ಒಂದ್ಸರಿ ಅಣಬೆ ಬೀಜವನ್ನ ಈ ಭತ್ತದ ಹುಲ್ಲಿನಲ್ಲಿ ಹಾಕಿದ ನಂತರ ಅಂದ್ರೆ ಈ ತೊಟ್ಟೆಯಲ್ಲಿ ಹಾಕಿದ ನಂತರ ಅದರ ನಂತರದ ನಿರ್ವಹಣೆ ಏನ್ ಮಾಡಬೇಕು, ನೀರು ಕೊಡಬೇಕು ಅಥವಾ ಹೇಗಿದು ಸರ್? ಯಾಕಂದ್ರೆ ಈಗ ಅದಕ್ಕೆ ಮಿನಿಮಮ್ 8 ನಾವು ನೀರ್ಗಿರಿ ಏನು ಕೊಡಲ್ಲ. ಸೈಡಿಗೆ ಅಂದ್ರೆ ಕೊತ್ತಲ ಕೋಣೆಗೆ ನಾವು ಗೋಣಿ ಚೀಲ ಹಾಕಿದಿರ್ತೀವಿ, ಆ ಗೋಣಿ ಚೀಲಕ್ಕೆ ಮಾತ್ರ ನೀರು ನಾವು ಕೊಡ್ಲೇಬೇಕು, ಒಳಗಡೆ ತೇವಾಂಶ ಇರಬೇಕು, ಅದು ಕೊಡ್ಲೇಬೇಕು. ಅದಕ್ಕೂ ಕೊಡ್ತೀವಿ, ಅದಕ್ಕೆ ಕೊಡ್ತೀವಿ. ಆ ನಂತರ ಅದು ಒಂದ್ ಸ್ವಲ್ಪ ಈದಾದ ನಂತರ ಒಂದ್ ಸ್ವಲ್ಪ ಸ್ವಲ್ಪ ಒಂದು ಹೊಸ ಬ್ಲೇಡ್ ಇರ್ತೈತಿ, ಅದು ಅದು ಒಂದು ಆಪರೇಷನ್ ಬ್ಲೇಡ್ ಇರ್ತೈತಿ. ಆ ಆಪರೇಷನ್ ಬ್ಲೇಡ್ ದಿಂದ ಸ್ವಲ್ಪ ಕಟ್ ಮಾಡ್ತೀವಿ ಪ್ಲಾಸ್ಟಿಕ್ ಅನ್ನ. ಆ ತಂದು ಬೆಳಕಿಗೆ ಒಂದು ತೂಗ ಹಾಕುವಂತ ಒಂದು ಬಲಿ ಮಾಡಿದಿರ್ತೈತಿ, ಅದ್ರ ಮೇಲೆ ಇಡ್ತೇವೆ. ಇಟ್ಟಿದ ನಂತರ ಬರೇ ಒಂದು ನಾಲ್ಕೈದು ದಿನದಲ್ಲಿ ಅಂದ್ರೆ ತಾನಾಗಿ ಹೊರಗಡೆ ಬಂದು ನಮಗೆ ಎಂಟು ದಿನದಲ್ಲಿ ಅಂದ್ರೆ ಫಲ ಕೊಡ್ತೈತಿ ಸರ್, ಫಲ ಕೊಡ್ತೈತಿ. ಆ ಫಲ ಕೊಟ್ಟ ನಂತರ ಒಂದೇ ಸಲ ಫಲ ಬರಲ್ಲ, ಯಾಕಂದ್ರೆ ಒಂದ್ಸಲ ನಾವು ಕಟ್ ಮಾಡಕ್ಕೆ ಫಲ ತಕೊಂಡಿವಿ ಅಂದ್ರೆ ಮತ್ತು ಪುನಃ ಅದೇ ರೀತಿ ಇರ್ತೈತಿ. ಅದೇ ರೀತಿ ಇದ್ದ ನಂತರ ಮತ್ತೂ ಎಂಟು ಆರು ದಿನದಲ್ಲಿ ಅಂದ್ರೆ ಮತ್ತೂ ಕಟಾವಿಗೆ ಬರ್ತೈತಿ, ಮೂರ್ ಸಲ ಕಟಾವಿಗೆ ಬರ್ತೈತಿ ಸರ್. ಅದು ಅಂದ್ರೆ ಅಣಬೆಯನ್ನ ಕೈಯಿಂದ ಕೊಯ್ಬೇಕು ಅಂತ ಹೇಳ್ತಾರಲ್ಲ, ಈಗ ಚೂರಿಯಿಂದ ಕಟ್ ಮಾಡಬಾರ್ದು ಅಂತಲ್ಲ ಸರ್, ಯಾಕಂದ್ರೆ ಅದು ಕೈಯಲ್ಲಿ ಕೊಯ್ಬೇಕು ಅಂತ ಹೇಳ್ತಾರೆ ಬರಬ್ಬರಿ, ಯಾಕಂದ್ರೆ ಸೂರ್ಯಲೆ ಕಟ್ ಮಾಡಬಾರ್ದು ಅಂತ ಹೇಳಿದ್ದು ನಮ್ಮ ಟ್ರೈನಿಂಗ್ ದಲ್ಲಿನೂ ಅದು ಒಂದು ವಿಷಯ ಹೇಳಿದ್ರು. ಆದ್ರೆ ಅದು ಕೈಲೆ ಕಟ್ ಮಾಡಕ್ ಹೋದ ನಂತರ ಒಳಗಡೆ ಎರಡನೇ ಸ್ತರ ನಮಗೆ ಸಿಗುವಂತ ಫಲ ಏನಿದೆ ಅಲ್ಲ ಅದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಕೆ ಸರ್, ಅಂದ್ರೆ ಕಿತ್ತಿ ಬರ್ತೈತ ಸರ್, ಕಿತ್ತಿ ಬರ್ತೈತಿ. ಅದರ ಸಲುವಾಗಿ ನಾವು ಹೊಸ ಆಪರೇಷನ್ ಬ್ಲೇಡ್ ತಗೊಂಡೋಗಿ ಅಷ್ಟೇ ಪ್ರಮಾಣದಿಂದ ಕಟ್ ಮಾಡ್ಕೋತೀವಿ. ಆಮೇಲೆ ಈಗ ಒಂದ್ಸರಿ ಕೊಯ್ದ ನಂತರ ಅದನ್ನ ಪ್ಯಾಕ್ ಮಾಡುವಂತಹದ್ದು ಮತ್ತು ಮಾರಾಟ ಮಾಡುವುದಲ್ಲ ಎಲ್ಲಿ ಸರ್? ಅದು ಯಾಕಂದ್ರೆ ಅದು ಮಾರಾಟ ಮಾಡುವಂತದ್ದು ನಾನು ಒಂದು ಸುಮಾರು ಒಂದು 80 ಜನರಿಗೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀವಿ ಧಾರವಾಡದಲ್ಲ, ಇಲ್ಲ ಹಳಿಯಾಳ ಮತ್ತು ದಾಂಡೇಲಿ, ಹಳಿಯಾಳ ಮತ್ತು ದಾಂಡೇಲಿ, ಧಾರವಾಡ ಇಲ್ಲ. ದಾಂಡೇಲಿ ಮತ್ತು ಹಳಿಯಾಳದಲ್ಲಿ 80 ಜನರಿಗೆ ಅವರು ಯಾವಾಗ ಕೇಳ್ತಾರಲ್ಲ ಹೇಳಿಕೆ ಬರಲ್ಲ, ಅಕಸ್ಮಾತ್ ನಮ್ದೆ ಹೋಗೇ ಇಲ್ಲ ಸ್ಟಾಪ್ ಉಳಿದಿದೆ ಅದು ನಾವು ಒಣಗಿಸ್ತೇವೆ, ಒಣಗಿಸಿ ಅದು ಪೂಡಿ ಮಾಡ್ತೀವಿ. ಯಾಕಂದ್ರೆ ನಾವು ಹಿಂಗೆ ಮಾರಾಟ ಮಾಡಬೇಕಾದ್ರೆ ನಮಗೆ 300 ರೂಪಾಯಿ ಕೆಜಿ ತಗೋತಾರೆ, ನಾವು ಒಣಗಿಸಿದ ಪುಡಿ ಮಾರಾಟ ಮಾಡಿದ್ರೆ 2000 ರೂಪಾಯಿ ಹೋಗ್ತೈತಿ ಸರ್. ಒಂದು ಕೆಜಿ ಒಣಗಿಸಿದ ಪುಡಿ ಮಾಡ್ಲಿಕ್ಕೆ ಎಷ್ಟು ಹಸಿ ಬೇಕು? ಬಹಳ ಬೇಕಕ್ಕೆ ಸರ್. ಎಷ್ಟು ಸುಮಾರು? ನನ್ನ ಅನ್ಸಿಟ್ಮೆಂಟಿಗೆ ನಾನೇನು ತೂಕ ಮಾಡಿಲ್ಲ, ಒಟ್ಟು ಇಲ್ಲಂದ್ರೂ ಒಂದು 5-6 ಕೆಜಿ ಇರಬೇಕಕ್ಕೆ ಸರ್. 5-6 ಕೆಜಿ ಹಸಿ ಇದ್ರೆ ಒಂದು ಕೆಜಿ ಒಣ ಸಿಗ್ತದೆ, ಒಣ ಸಿಗ್ತೈತಿ. ಆದ್ರೆ ಏನು ವೇಸ್ಟ್ ಆಗಲ್ಲ ಸರ್, ವೇಸ್ಟ್ ಆಗಲ್ಲ. ಯಾಕಂದ್ರೆ ಅದು ಒಣಗಿಸಿ ನಾವು ಪುಡಿ ಮಾಡಿದೀವಿ ಅಂದ್ರೆ ಆ ಪುಡಿ 3 ತಿಂಗಳಲ್ಲ 6 ತಿಂಗಳ ಮಟ್ಟನೂ ನಾವು ಇಡಬಹುದು. ಯಾಕಂದ್ರೆ ನಾವು ಬೇಕಾದವ್ರಿಗೆ ಈಗ ಏನಾಗಿದೆ ಅಂದ್ರೆ ಅದು ಗೊತ್ತಾಗಿದೆ, ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಅವರು ಅದು ನಮಗೆ 1 ಕೆಜಿ ಬೇಕು, 1.5 ಕೆಜಿ ಬೇಕು, 1/2 ಕೆಜಿ ಬೇಕು, ಹಿಂಗೆ ನಮಗೆ ಪುಡಿದನ ಜಾಸ್ತಿ ಮಾರಾಟದ ಯೋಚನೆ ನಡೆದಿದೆ ಸರ್. ಈಗ ಎಷ್ಟು ವರ್ಷದಿಂದ ಈ ಅಣಬೆ ಕೃಷಿಯನ್ನು ಮಾಡ್ತಾ ಇದ್ದೀನಿ? ಈಗ ಸರ್ 3 ವರ್ಷ ಆಯ್ತು. 3 ವರ್ಷ ಆಯ್ತು. ಹೌದು ಸರ್. ಲಾಭದಾಯಕ ಅಂತ ಅನಿಸ್ತಾ ಇದೆಯಾ ಸರ್? ನನಗೆ ನನ್ನ ಅನಿಸಿದ ಮಟ್ಟಿಗೆ ನನಗೆ ಲಾಭ ಇದೆ ಸರ್. ಲಾಭ ಇದೆ. ಹೆಚ್ಚೇನು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ನಮ್ಮಲ್ಲಿ ಭತ್ತ ಇದೆ, ಕಟ್ಟಿಗೆ ಇದೆ, ನೀರು ಇದೆ, ಬ್ಯಾರಲ್ ಇದೆ, ಎಲ್ಲಾ ವಿಷಯದಿಂದ ನಮಗೆ ಅದಕ್ಕೆ ಒಟ್ಟು ಬೀಜ ತರುವಂತ ಅಷ್ಟೇ ನಮಗೆ ಖರ್ಚು ಮತ್ತು ಪ್ಲಾಸ್ಟಿಕ್. ಒಂದು ಬಾಟಲ್ ಬಿತ್ತನೆ ಬೀಜಕ್ಕೆ ಎಷ್ಟು ಬೇಕು ಖರ್ಚು? ಒಂದು ಬಾಟಲ್ ಬೀಜಕ್ಕೆ ಅಂದ್ರೆ 1 ಕೆಜಿ ಲೆಕ್ಕದಲ್ಲಿ ಕಳಿಸ್ತಾರೆ ಅವರು. ಒಂದು ಬಾಟಲ್ ಅಲ್ಲಿ ಅಂದ್ರೆ ಪ್ಲಾಸ್ಟಿಕ್ ಇದರಲ್ಲಿ ಕಳಿಸಿಕೊಡ್ತಾರೆ, ಅದರಲ್ಲಿ ಕಳಿಸಿಕೊಡ್ತಾರೆ. ಅದಕ್ಕೆ ಯಾಕಂದ್ರೆ ಬೀಜದ ಮೇಲೆ ಇದೆ ಸರ್. ಯಾಕಂದ್ರೆ ಒಂದು ಬೀಜ ನಾವು ತಗೊಂಡ್ರೆ 370 ರೂಪಾಯಿ ತಗೋತಾರೆ, ಮತ್ತೊಂದು ಬೀಜ ತಗೊಂಡ್ರೆ 600 ರೂಪಾಯಿ ಹಾಕೈತಿ. 600 ರೂಪಾಯಿದ ಬೀಜ ತಂದೇವಂದ್ರೆ ಸ್ವಲ್ಪ ಜಾಸ್ತಿ ಬರ್ತೈತೆ ಅದು. ಸರಿ, ಮಂಜುನಾಥ್ ಅವರು, ಈಗ ಬೇರೆ ಬೇರೆ ಕೃಷಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ. ಭತ್ತದ ಕೃಷಿ ಮಾಡ್ತಿದ್ರಿ, ಕಬ್ಬಿನ ಕೃಷಿ ಮಾಡ್ತೀರಿ, ಜೋಳದ ಕೃಷಿ ಮಾಡ್ತಾ ಇದ್ರಿ, ಜೊತೆಗೆ ಸಾವಯವ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿರಿ. ಜೀವಾಮೃತ ಮಾಡ್ತೀರಿ, ಎರೆಗೊಬ್ಬರ ಮಾಡ್ತೀರಿ ಅಂತ ಸ್ವಲ್ಪ ಇದ್ರ ಬಗ್ಗೆ ಹೇಳಿ. ಜೀವಾಮೃತವನ್ನು ಹೇಗೆ ಮಾಡ್ತೀರಿ, ಹೇಗೆ ಬಳಕೆ ಮಾಡ್ತೀರಿ, ಏನೇನು ಉಪಯೋಗ? ಓಕೆ ಸರ್. ಯಾಕಂದ್ರೆ ನೋಡಿ, ಜೀವಾಮೃತದ ವಿಷಯ ನನಗೆ, ನಾನು ವೀರೇಂದ್ರ ಹೆಗ್ಡೆ ಸ್ವಾಮೀಜಿಯವರಿಗೆ ನಾನು ಯಾವತ್ತು ನೆನೆಸಬೇಕು. ಯಾಕಂದ್ರೆ ಅವರು ಸಂಸ್ಥೆದವರು ಒಂದು ಕಾರ್ಯಕ್ರಮ ಇಟ್ಟಿದ್ರು, ನಾನು ಆ ಕಾರ್ಯಕ್ರಮಕ್ಕೆ ಏನೋ ಒಂದು ಅಚಾನಕವಾಗಿ ಹೋಗಿದ್ನಿ ನಾನು. ಹೋದಾಗ ಅಲ್ಲಿ ಅವರು ಜೀವಾಮೃತ ಮಾಡುವಂತ ಒಂದು ಬಹಳ ಇಂಪಾರ್ಟೆಂಟ್ ಆಗಿ ನನಗೆ ಎಲ್ಲ, ನಾನು ಸ್ವಲ್ಪ ಲಕ್ಷ ಕೊಟ್ಟು ನಾನು ಯೋಚನೆ ಮಾಡ್ಕೊಂಡು ಬನ್ನಿ, ಬಂದ ನಂತರ ನಾನು ಕಂಡೀಷನ್ ಆಗಿ ಮಾಡೇ ಮಾಡ್ತೇನೆ ಅಂತೇಳಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ. ನಾನು ಫಸ್ಟಿಗೆ ತಂದಿದ್ದು 2 ಬ್ಯಾರಲ್ ತಂದಿನಿ. ಅದು ನನಗೆ ನಮ್ಮ ಸ್ಥಳೀಯ ಆಕಳ ಬೇಕು, ಅಂದ್ರೆ ಜವಾರಿ ಆಕಳ ಬೇಕು. ಜವಾರಿ ಆಕಳದ್ದು ಮೂತ್ರ 10 ಲೀಟರ್ ಮೂತ್ರ ಇತ್ತಂದ್ರೆ ನಾನು 60 ಲೀಟರ್ ನೀರು ಹಾಕ್ಬೇಕದ್ರಲ್ಲಿ. ಅದರ ನಂತರ ಯಾವ ಹೊಲಕ್ಕೆ ನಾನು ಹಾಕ್ತೀನಿ ಅನ್ನುವಂಥದ್ದು ವಿಷಯ ಇದೆಯಲ್ಲ, ಅಲ್ಲಿಂದ ಒಂದು 10 ಕೆಜಿ ಮಣ್ಣು ಬೇಕು. ಮತ್ತೆ ಈ ನಮ್ಮ ಕರಿ ಬೆಲ್ಲ ಕರೆ ಬೆಲ್ಲ ಒಂದು 10 ಕೆಜಿ ಬೇಕು. ನಮ್ಮ ನಮ್ಮ ಹೊಲದಲ್ಲಿನ ಬೆಳೆದಿದ್ದಂಥ ಹುಳಿ ಹಿಟ್ಟು ಅದು ಒಂದು 10 ಕೆಜಿ 5 ಕೆಜಿ ಹಾಕಿದ್ರೂ ನಡೀತೈತಿ. ಅದೊಂದು ಹುಳಿ ಹಿಟ್ಟು ಹಾಕಬೇಕು, ಹಾಕಿ ಆ ಬ್ಯಾರಲ್ದಲ್ಲಿ ಮುಚ್ಚಳ ಹಾಕಿ ಇಡೋದು. ಹೊಳ್ಳೆ ನಾನು 7 ದಿನ ಕಂಟಿನ್ಯೂ ಆಗಿ ಒಂದೇ ಥರದಿಂದ ತಿರುಗಿಸ್ಬೇಕು, ಅದಕ್ಕೆ ದಿನಕ್ಕೆ 2 ಸಲ ಒಂದೇ ಥರ ತಿರುಗಿಸ್ಬೇಕು. ತಿರುಗಿಸಿದ ನಂತರ ಅದು ಆಟೋಮೆಟಿಕ್ವಾಗಿ ಫಸ್ಟಿಗೆ ನಿಮಗೆ ಒಂದು ವಲಸೆ ಏನೋ ಒಂದು ಕಾಣ್ತೈತಿ, ಆದರೆ ಬರ್ತಾ ಅದರಿಂದ ವಾಸನೆ ನೋಡಿದ ನಂತರ ನಾವು ಸೆಂಟ್ ಹೊಡ್ಕೊಂಡು ಎಲ್ಲರ ಬೇರೆ ಬೇರೆ ಜನ ಹೋಗ್ತಾರಲ್ಲ ಅಂಥ ಉದ್ದೇಶದ ವಾಸನೆ ಅದಕ್ಕೆ ಪ್ರಾರಂಭ ಆಗ್ತೈತಿ. ಮತ್ತೆ ಅದು ಸ್ವಲ್ಪ ಆರೋಗ್ಯಗೂ ಒಳ್ಳೇದು ಅಂತ ಅಂತಾರೆ. ನಾನು ಅದು ತಯಾರು ಮಾಡಿದ್ನಿ. ತಯಾರು ಮಾಡಿಕೆಸ ಪ್ರತಿಯೊಂದು ಗಿಡಕ್ಕೆ ನಾನು ಬಂಡಿಯಲ್ಲಿ ಹಾಕ್ತಿದ್ನಿ. ಏನೋ ಅಚಾನಕವಾಗಿ ಒಬ್ರು ಆಫೀಸರ್ ಅವರು ಬಂದರು ತೋಟಗಾರಿಕೆದಿಂದ, ಇಲ್ಲ ನೀವು ಈ ಕೆಲಸ ಏನು ಮಾಡ್ತಿರಲ್ಲ ಇದಕ್ಕೆ ಒಂದು ಸ್ವಲ್ಪ ಸಾಂತಿಸಿ ಇದು ಪಂಪಿನಿಂದ ಸ್ಪ್ರೇನೂ ಮಾಡಬಹುದು ಅಂತ ಸಂದರು. ಅದು ಸ್ಪ್ರೇ ಮಾಡೋದು ಮತ್ತೆ ಬಡ್ಡಿದಲ್ಲಿ ಹಾಕುವಂತ ಉದ್ದೇಶ ಮಾಡ್ತೇನೆ ಸರ್. ಎರೆಗೊಬ್ಬರದ ಬಗ್ಗೆ ಹೇಳಿ, ಈಗ ಎರೆಗೊಬ್ಬರದ ಒಂದು ಮಹತ್ವ ಏನು, ಯಾವ ರೀತಿ ನೀವು ಎರೆಗೊಬ್ಬರ ತಯಾರು ಮಾಡ್ತೀರಿ? ಸರ್, ಇದು ಎರೆಗೊಬ್ಬರದ ಬಗ್ಗೆ ನನಗೆ ಬಹಳ ದೊಡ್ಡ ಒಂದು ವಿಶೇಷವಾಗಿ ಹೋಯಿತು ಈಗ. ಯಾಕಂದ್ರೆ ಈಗ ನಾನು ಸಾಕಷ್ಟು 10,000 20,000 ನಾವು ಸರ್ಕಾರಿ ಗೊಬ್ಬರ ತರ್ತಿದ್ದೀವಲ್ಲ, ಆದ್ರೆ ಆ ಗೊಬ್ಬರಕ್ಕೆ ಮತ್ತು ಎರೆಗಳ ಗೊಬ್ಬರಕ್ಕೆ ಎಷ್ಟು ಡಿಫ್ರೆನ್ಸ್ ಫರಕ್ಕಿದೆ ಮತ್ತು ಅದರದಿಂದ ಏನು ಉಪಯೋಗಿದೆ ಅನ್ನೋದು ನೋಡಿ ಒಂದು ಸ್ವಲ್ಪ ನಾನು ಹೇಳ್ತೇನೆ. ಯಾಕಂದ್ರೆ ನಾನು ಎರೆಹುಳ ಗೊಬ್ಬರದ ತೊಟ್ಟಿ, ಯಾಕಂದ್ರೆ ನಾವು ತೋಟಗಾರಿಕೆದಿಂದ ಒಂದು ವಿಷಯ ನಾನು ಕೇಳಿದ ನಂತರ ಅವರು ಕೃಷಿ ಆಫೀಸ್ ದೇವರು ಇಲ್ಲ ನಾವು ಇದು ಅದಕ್ಕೆ ಸಹಾಯಧನ ಕೊಡ್ತೀವಿ ಕಟ್ಟ್ರಿ ಅಂತ ಕೇಸಂದ್ರು. ಕಟ್ಟಿದ್ದೀವಿ, ಅವ್ರು ಹೇಳಿದ ಪ್ರಕಾರ ಮಾಪ ತಗೊಂಡು ಕಟ್ಟಿದ್ದೀವಿ. ಕಟ್ಟಿಗೆ ಅದಕ್ಕೆ ಸಡ್ಡನ್ನು ಹಾಕಿದ್ದೀವಿ, ಸಡ್ ಹಾಕಿ ಇರ್ಬಿ ಹೋಗಬಾರ್ದು ಅಂತ ಕೇಸಂದ್ರು. ಅವ್ರು ಒಂದು ಸ್ವಲ್ಪ ಹುಳ ಕೊಟ್ಟರು. ಹುಳ ಕೊಟ್ಟಿದ ನಂತರ ಈ ರೀತಿ ಒಂದ್ಸಲ ನಾವು ಏನ್ ಮಾಡ್ತೀವಿ, ಸಗಣಿ ಮತ್ತು ಮೂತ್ರ ಬೇರೆ ಬೇರೆ ಮಾವು ಗೇರು ಇದು ಎಲ್ಲಾ ತರದ್ದು ತಪ್ಪಲ ತಗೊಂಡು ಆ ತಪ್ಪಲ ಒಂದು ಗುಂಡಿಯಲ್ಲಿ ಹಾಕಿಡ್ತಿದ್ದೀವಿ. ಅದೊಂದು ಸ್ವಲ್ಪ ಕುಳಿತಿತ್ತು, ಆ ತಪ್ಪಲ ತಂದು ತುಂಬಿ ಅದರಲ್ಲಿ ಸುರಿತಿದ್ದೀವಿ. ಒಂದು ತರ 1 ಫೂಟ್ ಹಾಕಿದೀವಿ ಅಂದ್ರೆ ಅದರ ಮೇಲೆ ನಾವು ಸಗಣಿದ್ದು ಮತ್ತೆ ಮೂತ್ರದ್ದು ನೀರು ಸಿಟ್ಟು ಬಂದೇ ಮಾಡೋದು. ಮಾಡಿಕೆಸ ಅದರ ಮೇಲೆ ಮತ್ತೆ ತುಂಬೋದು, ಮತ್ತೆ ಹಾಕೋದು, ಮತ್ತೆ ತುಂಬೋದು, ಮತ್ತೆ ಹಾಕೋದು, ಹಿಂಗೆ 3 ಸಲ ಮಾಡಿ ಅದರ ಮೇಲೆ ಹುಳ ಬಿಟ್ಬಿಡೋದು ದಿನಕ್ಕೆ. ಯಾಕಂದ್ರೆ ಬಹಳ 2 ತೊಟ್ಟಿ ಅವು, 2 ತೊಟ್ಟಿದಲ್ಲಿ 4 ಕೊಡ ನೀರು ಡೈಲಿ ಹಾಕ್ತೀವಿ. ಯಾವ್ದಾರ ಒಂದು ಟೈಮ್ ಒಟ್ಟು ಡೈಲಿ ಹಾಕ್ತೀವಿ. ಹಾಕಿದ ನಂತರ ಅದು ಮಿನಿಮಮ್ ಇಲ್ಲಂದ್ರೆ ನಮಗೆ ಭಾಳ ಅಂದ್ರೆ ಒಂದು 1.5 ತಿಂಗಳ 2 ತಿಂಗಳಲ್ಲಿ ಅಂದ್ರೆ ಪೂರ ಟೋಟಲಿ ಗೊಬ್ಬರ ತಯಾರಾಗ್ತೈತಿ. ತಯಾರಾದ ನಂತರ ಈ ಗೊಬ್ಬರ ಏನ್ ಕೆಲಸ ಮಾಡ್ತೈತಿ ಅನ್ನೋದು ನನಗೆ ಒಂದು ಕುತೂಹಲ ಇತ್ತು. ಯಾಕಂದ್ರೆ ಆ ಗೊಬ್ಬರ ನಾನು ಏನ್ ಮಾಡಿದ್ನಿ, ಈ ಸರ್ಕಾರಿ ಗೊಬ್ಬರ ನಾನು ವಾಪರಿಸುವಂತ ಒಂದು 1/2 ಎಕರೆ ಭೂಮಿಯಲ್ಲಿ ನಾನು ಪೂರ ಟೋಟಲಿ ಗೊಬ್ಬರ ಬಂದ್ ಮಾಡಿ ಇದೇ ಗೊಬ್ಬರ ವಾಪಸ್ ಚಾಲು ಮಾಡಿದ್ ನಾನು. ಅಂದ್ರೆ ಬೀಜ ಹಾಕುವಾಗ ಹಾಕೋದು, ಹುಟ್ಟಿ ಬಂದ ನಂತರ ಹಾಕೋದು, ನೀರು ಬಿಟ್ಟ ನಂತರ ಮತ್ತೊಂದ್ಸಲ ಹಾಕೋದು, ಈ ರೀತಿ ನಾನು ಹಾಕಿದ ನಂತರ ಈ ಬೆಳೆಗೆ ಬಹಳ ಡಿಫ್ರೆನ್ಸ್ ಫರಕ್ ಬಂತು. ಮತ್ತೊಂದು ಸರಿ ಅದರಲ್ಲಿ ಏನು ವಿಶೇಷ ಕಾರಣ ಅಂದ್ರೆ ಆ ಎರೆಹುಳ ಗೊಬ್ಬರ ಹಾಕಿ ನಾವು ಬೆಳೆದಿದಂತ ವಸ್ತುಗಳು ತಿಂದ್ರೆ ಮತ್ತು ನಾವು ಮಾರಾಟದಲ್ಲಿ ತಂದಿದಂತ ವಸ್ತುಗೆ ಬಹಳ ಗಜಗಜಾಂತರ ಫರಕ್ ಇದೆ ಸರ್. ಸರ್, ಈಗ ಎರೆಗೊಬ್ಬರ ಆಯ್ತು, ಜೀವಾಮೃತ ಆಯ್ತು, ಜೊತೆಗೆ ನೀವು ಹಣ್ಣಿನ ಕೃಷಿಯನ್ನು ಕೂಡ ಒಂದಷ್ಟು ಹಣ್ಣಿನ ಬೆಳೆಗಳನ್ನು ಕೂಡ ಹಾಕಿದ್ರಿ ಅಂತ ಹೇಳಿದ್ರಿ. ಇದರಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು ಮತ್ತು ಏನೇನು ವೈವಿಧ್ಯತೆ ಇದೆ? ನೋಡಿ ಸರ್, ಯಾಕಂದ್ರೆ ನನಗೆ ತೋಟಗಾರಿಕೆದಿಂದ ನಾನು ಅಡಿಕೆ ಮತ್ತು ತೆಂಗು ಹಚ್ಚಿದೆ. ಅಡಿಕೆ ತೆಂಗು ಹಚ್ಚಿದ ನಂತರ ನನಗೆ ಬೇರೆ ಬೇರೆ ಗಿಡ ಯಾಕೆ ಮಾಡಬೇಕು ಅಂತ ಕೇಸಂದ್ರೆ ನಾನು ಸಾಕಷ್ಟು ಮೊಬೈಲ್ದಲ್ಲಿ ಯೂಟ್ಯೂಬ್ದಲ್ಲಿ ಇದು ಅದು ನೋಡ್ಕೊಂತ ಕುಂತಿದ್ನಿ. ನೋಡ್ಕೊಂತ ಕುಂತಾಗ ಯಾಕೆ ನಮ್ಮಲ್ಲಿ ಯಾಕೆ ಬರಲ್ಲ, ಯಾಪಲ್ಲಿ ಯಾಕೆ ಬರಲ್ಲ, ಮೋಸಂಬಿ ಯಾಕೆ ಬರಲ್ಲ ಅನ್ನುವಂತ ನನ್ನ ತಲೆಯಲ್ಲಿ ಒಂದು ಕುತೂಹಲ ಬಂತು. ಬಂದ ನಂತರ ಈ ಗಿಡಗಳು ಎಲ್ಲಿ ಸಿಗ್ತಾವೆ ಅಂತ ಹೇಳಿ ಯೂಟ್ಯೂಬ್ದಲ್ಲಿ ನಾನು ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಸರ್ಚ್ ಮಾಡಿದ ನಂತರ ಅದು ಬೇರೆ ಬೇರೆ ರೀತಿ, ಒಂದು ಸಲ ನನಗೆ ಬಾಳೆ ಕೃಷಿ ಮಾಡಿದವ ಸಿಕ್ಕ ಅದರಲ್ಲಿ, ಅವನ ಕಡೆ 15 ನಮೂನಿದ್ದು ಬಾಳೆಗಳು ಗಿಡಗಳು ಇದ್ದು, ಯಾಕೆ ಅವನ ಮಠ ಯಾಕೆ ನಾನು ಹೋಗಿ ಭೇಟಿಯಾಗಬಾರ್ದು, ನಾನು ಯಾಕೆ ಮಾಡಬಾರ್ದು, ನಮ್ಮ ಹೊಲದಲ್ಲಿ ನಾನು ಮಾಡಲೇಬೇಕಂತೇಳಿ ಈಗ ಆಲ್ರೆಡಿ ನಾನು 7 ತರದ ಬಾಳೆಯನ್ನು ತಯಾರು ಮಾಡ್ತೇನೆ. 7 ತರದ ಬಾಳೆ ತಯಾರಾಗ್ತವೆ. ಅದು ವೆರೈಟಿ ಸರ್ ಸ್ವಲ್ಪ ನನಗೆ ಯಾಕಂದ್ರೆ ಕನ್ಫ್ಯೂಸ್ ಆಗಿದೆ ಅಂದ್ರೆ ಅದರಿಂದ ಹೆಸರು ಕನ್ಫ್ಯೂಸ್ ಆಗಿದೆ. ಯಾಕಂದ್ರೆ ಒಂದೊಂದು ಬಾಳೆ ಹಣ್ಣಿನ ಗಿಡದ ಬಗ್ಗೆ, ಯಾಕಂದ್ರೆ ಇದು ಹನುಮಾನ್ ಫಲ ಮತ್ತು ಜಾಮೂನ ಮತ್ತೆ ಇದು ನಮ್ಮ ಯಾಲಕ್ಕಿ ಮತ್ತೆ ಇದು ನಮ್ದು ಆಪಲ್. ಇದು ನಮ್ಮ ಸೈಡಿಗೆ ನಾವು ಎಲ್ಲಿ ಕಣ್ಣಿಗೆ ನೋಡ್ತೀವಂದ್ರೂ ಗಿಡ ಇಲ್ಲ. ಇದು ಲಕ್ಷ್ಮಣ ಫಲ ಆಗ್ಲಿ. ಹೊಳ್ಳೆ ನಾನು ಏನ್ ಮಾಡಿದ್ನಿ,

ಉದ್ಯೋಗ ಚೀಟಿ ಮತ್ತು ಕೆಲಸಕ್ಕೆ ಬೇಡಿಕೆ ಸಲ್ಲಿಸುವ ವಿಧಾನ. ಉದ್ಯೋಗ ಚೀಟಿಗಾಗಿ ಸ್ಥಳೀಯ ವಾಸ ದೃಢೀಕರಣ, ಬ್ಯಾಂಕ್ ಖಾತೆ ವಿವರಗಳೊಂದಿಗೆ ಹತ್ತಿರದ ಗ್ರಾಮ ಪಂಚಾಯಿತಿಗೆ ನಮೂನೆ ಒಂದರಲ್ಲಿ ಬೇಡಿಕೆ ಅಥವಾ ಉಚಿತ ಸಹಾಯವಾಣಿ 0811942222777 ಈ ಮೂಲಕ ಸಲ್ಲಿಸಿ. ಉದ್ಯೋಗ ಚೀಟಿ ಹೊಂದಿದ ಕುಟುಂಬಕ್ಕೆ ವರ್ಷದಲ್ಲಿ 100 ದಿನಗಳ ಕೆಲಸದ ಬೇಡಿಕೆಯನ್ನು ನಮೂನೆ 6ರಲ್ಲಿ ಅಥವಾ ಉಚಿತ ಸಹಾಯವಾಣಿ ಮೂಲಕ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಯಾ ಸಹಾಯವಾಣಿಗೆ ಕರೆ ಮಾಡಿ. ಸಂಪರ್ಕಿಸಬೇಕಾದ ಸಹಾಯವಾಣಿ ಸಂಖ್ಯೆ 8762891000. ಸಮತೋಲನ ಆಹಾರ ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೋವಿಂದ ನೇಮ ಕುಣಬಿ ಹಾಗೂ ಸಂಘದಿಂದ ಗುಮ್ಟೆ ಪಾಂಗ್. ಆಜ ಮಜೆ ಪತಿಗಾರ ಯತೋ ರಂಗ ಚಡವ ಆಜ ಮಜೆ ಪತಿಗಾರ ಯತೋ ಲ ಭವನು ಮಕಾಬರ ಸವೇಲ ಗೋಚಡವ ಭವನು ಮಕಾಬರ ಸವೇಲ ಭವನು ಮಕಾಬರ ಸವೇಲ ರಂಗ ಚಡವ ಭವನು ಮಕಾಬರ ಸವೇಲ ಅವೇಗ ರಾಬರ ವೈತೋ ಲಗೋ ಚಡವ ಅವೇಗ ರಾಬರ ವೈತೋಲ ಅವೇಗ ರಾಬರ ವೈತೋ ಲಂಗ ಅವೇಗ ರಾಬರ ವೈತೋಲ ಪೂಲು ಪಕ್ಳಿ ಬರ ಮರ್ತೋ ಲಂಗ ಚಡುವ ಪೂಲು ಪಕ್ಳಿ ಬರ ಮರ್ತೋಲ ಬರೇ ಮತೋ ಲಗ ಭಯ ಪೋಲೋ ಪಕ್ಕೇ ಬರೇ ಮತೋಲೆ ಕದಳು ಕುಕುಂಬರ ಮತೋ ಲಗ ಜರ್ವಾ ಕದಳು ಕುಕುಂಬರ ಮತೋಲೆ ಕದಳು ಕುಕುಂಬರ ಮತೋ ಲಗ ಭಯ ಕದಳು ಕುಕುಂಬರ ಮತೋಲೆ ಪೋಳೆ ಪೇಟೋ ಬರ ಕರ್ತೋ ಲಗ ಜರ್ವಾ ಪೋಳೆ ಪೇಟೋ ಬರ ಕರ್ತೋಲೆ ಕರ್ತೋ ಲಗ ಭಯ ಪೋಳೆ ಪೇಟೋ ಬರ ಕರ್ತೋಲೆ ಅವೇಗ ರಾಬರ ವೈತೋ ಲಂಗ ಚಡವಾ ಅವೇಗ ರಾಬರ ವೈತೋಲ ಅವೇಗ ರಾಬರ ವೈತೋ ಲಂಗ ಭಯ ಅವೇಗ ರಾಬರ ವೈತೋಲ ಗೋವನು ಮಕಾಬರ ಸವೇ ಲಗ ಚಡವಾ ಗೋವನು ಮಕಾಬರ ಸವೇಲ ಗೋವನು ಮಕಾಬರ ಸವೇ ಲಗ ಭಯ ಗೋವನು ಮಕಾಬರ ಸವೇಲ ಲಪ್ಪ ಲಾಂಬೋನೆ ಲಾಲೋರು ಗೋಗ್ಯಾಲವ್ವ ನಿವನ್ಯಾರೋ ಲಪ್ಪ ಲಂಬೋನೆ ಲಾಲೋರೆ ಗೋಗ್ಯಾಲವ್ವ ನಿವನ್ಯಾರೋ ಲಪ್ಪ ಲಂಬನ ಲಾಲೋರಿ ಗೋಗ್ಯಾಲವ್ವ ನಿವನ್ಯಾರೋ ಲಪ್ಪ ಲಂಬನ ಲಾಲೋರಿ ಗೋಗ್ಯಾಲವ್ವ ನಿವನ್ಯಾರೋ ಬಡಗೇರಿ ಪಾರ ಸುಮ್ಮನೆ ಒಳಿಯೋ ಕೊತ್ತು ಕೆಮರೆದಿಡುವೆ ಅಯ್ಯೋ ಬಡಗೇರಿ ಪಾರ ಸುಮ್ಮನೆ ಒಳಿಯೋ ಕೊತ್ತು ಕೆಮರೆದಿಡುವೆ ಬಡಗೇರಿ ಪೋರಾಣಿ ಸುಮ್ಮನೆ ಬಳಿಯೋ ಕೊತ್ತು ಕೆಮರೆದಿಡುವೆ ನೆರಮನೆ ಗಣಗರ ಮಾತು ಕೇಳಿ ಕೊತ್ತು ಕೆಮರದ ಹಾಳೋ ನೆರಮನೆ ಗಣಗರ ಮಾತು ಕೇಳಿ ಕೊತ್ತು ಕೆಮರದ ಹಾಳೋ ನೆರಮನೆ ಗಣಗರ ಮಾತು ಕೇಳಿ ಕೊತ್ತು ಕೆಮರದಾನೋ ನೆರಮನೆ ಗಣಗರ ಮಾತು ಕೇಳಿ ಕೊತ್ತು ಕೆಮರದ ಹಾಳೋ ಕೊತ್ತು ಕೆಮರದಾಳು ಎಲ್ಲವನ ರೀ ಕೊತ್ತು ಕೆಮರದಾಳು ಕೊತ್ತು ಕೆಮರದಾಳು ಎಲ್ಲವನ ರೀ ಪೆಟ್ಟಾರಿ ತುಂಬ್ಯಾಳು ಕೊತ್ತು ಕೆಮರದಾನು ಎಲ್ಲ ಕೊತ್ತು ಕೆಮರದಾನು ಬೆಟ್ಟಾರೆ ತುಂಬಾಳು, ಯಲಹೋಪರ ಬೆಟ್ಟಾರೆ ತುಂಬಾಳು, ಬೆಟ್ಟಾರೆ ತುಂಬಾಳು, ಯಲಹೋಪುರ ಏನ ಬೆಗದಾಳು, ಎಲ್ಲೋಪರ ಏಣ ಬೆಗದಾಳು, ಏಣ ಬೆಗದಾಳು, ಎಲ್ಲೋಪರ ಹೊಟ್ಟ ಕೇರ್ಯಾಳು, ಏಣ ಬೆಗದಾನು, ಎಲ್ಲೋಪರ ಏಣ ಬೆಗದಾನು, ಏಣ ಬೆಗದಾನು, ಎಲ್ಲೋಪರ ಹೊಟ್ಟ ಕೇರ್ಯಾನು, ಹೊಟ್ಟ ಕೇರ್ಯಾನು, ಎಲ್ಲೋಪರ ಹೊಟ್ಟ ಕೇರ್ಯಾನು, ಕೊರೆ ಗೋದ ಗಂಡ ಹನಿಗೆ ಹೆಂಗೆಳೆ ಕನದೊಲಿದೋ,